ಅದಕ್ಕೆ ಭೂಮಿ ತಾಯಿ ನಂಬಿದೀನಿ. ಹಾಗಿದ್ರೆ ಈ ಕೃಷಿ ಪದಕ ಲಾಭದಾಯಕ ಅನ್ಸುತ್ತ ನೋಡಿ ಸರ್? ಮಾಡಿದ್ದು ಯಾವ್ದು ಲಾಭ ಇಲ್ಲ, ಮಾಡಿದ್ರೆ ಎಲ್ಲಾನು ಲಾಭೆ. ಸರಿನಾ, ನಾವು ಕಷ್ಟ ಬಿದ್ದು ಮಾಡ್ತೀವಿ, ಅದಕ್ಕೆ ಸರಿಯಾದ ಪ್ರತಿಫಲ ಸಿಗಲ್ಲ ಅಷ್ಟೇ. ಇವಾಗ ನಾವು ನೀರಾವರಿ 2 ಎಕರೆ ಇದೆ ನಮ್ದು, 10 ಎಕರೆ ಬೆದ್ಲಿದೆ. ನಾವು ನೀರುಳ್ಳಿ, ರಾಗಿ, ಮೆಕ್ಕೆಜೋಳ ಪ್ರತಿಯೊಂದು ಬೆಳಿತೀವಿ, ಎಲ್ಲ ಲಾಭದಾಯಕನೇ. ಸಿಕ್ಕರೆ ಲಾಭದಾಯಕ, ಸಿಗದಿದ್ರೆ ಲಾಭದಾಯಕ ಇಲ್ಲ. ಹಂಗಾಗಿ ಎಲ್ಲಾನು ಮಾಡ್ಲೇಬೇಕು, ನಾವು ಮಾಡಕ್ಕಾಯ್ಕೆ ನಾವು ಮಾಡ್ತಾ ಇದೀವಿ. ಈಗ 10 ಎಕರೆ ಬೆದ್ಲ್ ಜಮೀನಿದೆ, 2 ಎಕರೆ ನೀರಾವರಿ ಇದೆ ಅಂತಂದ್ರೆ ಬೆದ್ಲ್ ಜಮೀನಲ್ಲಿ ಏನೇನು ಬೆಳೆಗಳು ಬೆಳಿತೀರಾ ಸರ್? ತೊಗರಿ, ಶೇಂಗಾ. ಮೊದ್ಲೆಲ್ಲ ಶೇಂಗಾ ಬೆಳಿತಿದ್ವಿ, ಶೇಂಗಾ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ, ಲಾಭದಾಯಕನು ಕಮ್ಮಿ, ಅದ್ರಾಗೆ ನಮ್ಗೇನು ಇದಾಗಲ್ಲ. ಅದಕ್ಕಾಗಿ ಈಗ ಒಂದು 5 ವರ್ಷ 6 ವರ್ಷದಿಂದ ತೊಗರಿ ಬೆಳಿತಿದ್ವಿ. ಪರವಾಗಿಲ್ಲ ಸರ್, ನಮಗೂ ಸ್ವಲ್ಪ ಲಾಭದಾಯಕ ಈ ಸತಿ, ಪರವಾಗಿಲ್ಲ ಈ ಸತಿ ಚೆನ್ನಾಗಿ ಇದಾಗಿದೆ. ಮಳೆ ಬೆಳೆ ಚೆನ್ನಾಗಿ ಬಂದ್ರೆ ಅದು ಒಂದು ಇಂಪ್ರೂವ್ಮೆಂಟ್ ಆಗ್ತಿದೆ. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ನೀರಾವರಿಯಲ್ಲಿ ನೀರುಳ್ಳಿ, ರಾಗಿ, ಮೆಕ್ಕೆಜೋಳ, ತರಕಾರಿ ಐಟಮ್ ಎಲ್ಲ ಬೆಳಿ. ಎಷ್ಟು ಬೋರ್ ಇದಾವೆ ನೀರೆಲ್ಲ? ಸಾಕಾಗುತ್ತಾ? ನಮ್ದು ಒಂದೇ ಬೋರ್ ಇರೋದು, ಹಾಕ್ತಾವ್ ನೀರಿಂದ ಹಾಕ್ತಾವ. ನೀರಾವರಿಯಲ್ಲಿ ನಿಮಗೆ ಲಾಭ ತಂದ್ಕೊಡಂತ ಬೆಳೆ ಅಂದ್ರೆ ಯಾವ್ದು? ನೀರಾವರಿ ಲಾಭ ತಂದ್ಕೊಡಂತ ನೀರುಳ್ಳಿ ತಂದ್ಕೊಡುತ್ತೆ, ಲಾಭದಾಯಕ. ಅದಕ್ಕೆ ರೇಟ್ ಅದಾದ ಒಂದು ರೇಟ್ ಸಿಕ್ಕರೆ ಲಾಭನೇ. ಈ ವರ್ಷ ಚೆನ್ನಾಗಿ ರೇಟ್ ಇತ್ತಲ್ಲ, ಈ ವರ್ಷ ಈರುಳ್ಳಿ ಬೆಳೆದ್ರ? ಖರ್ಚು ಸರ್, ನೀರುಳ್ಳಿ ಸ್ವಲ್ಪ ಸೆಂಡೆ ರೋಗ ಬಿತ್ತಿಸತಿ. ಗೆಡ್ಡೆ ನಾವು ಕೊಯ್ದು ಪಾಕಿಟ್ಗೆ ಆಗೋಷ್ಟೊತ್ತಿಗೆ ತಿರುಗಿ ಎತ್ತಿಡೋಷ್ಟೊತ್ತಿಗೆ ಗೆಡ್ಡೆ ಕೆಳಗನೆ ಅವಳೇ ಡ್ಯಾಮೇಜ್ ಆಗಿಬಿಡುತ್ತೆ. ಈಗ ಮೊನ್ನೆ ನಾನು ಒಂದು 80 ಪ್ಯಾಕೆಟ್ ಆಗಿತ್ತು, 80 ಪ್ಯಾಕೆಟ್ ಎಲ್ಲ ಹಚ್ಚಿ ಕ್ಲೀನ್ ಮಾಡಿ ನಾನು ನೆಳಗಾಗಿದೆ. ಈಗ ಐಟಮ್ ಮಾಡ್ಬೇಕಾದ್ರೆ ಸುರಿದೆ, ಸೀಲಕ್ಕೆ 10 ಕೆಜಿ ಹೋಯ್ತು ವೇಸ್ಟ್. ಇನ್ನೇನು ಉಳಿತ ಸರ್? ಉಳಿಯಲ್ಲ ಹತ್ರ ಹಚ್ಚರಿಗೂ. ಇನ್ನೊಂದು ಮತ್ತೊಂದು ನೀವು ಕಂಡಂಗೆ ಗೊಬ್ಬರ ಔಷಧಿ ಹಿಡ್ದು ಎಲ್ಲಾನು ಇವತ್ತು ಖರ್ಚೆಡ್ಡೆ, ಇವತ್ತು ಯಾವ್ದಿಲ್ಲ. ಹಂಗಾಗಿ ರೈತರಿಗೆ ಏನು ಉಳಿತತ್ತ ಅಂತ ಹೆಂಗೆ ಹೇಳ್ಬೋದು? ಬೆಳೆಯೋದೊಂದು ಕಾಣತೈತೆ ಅಷ್ಟೇ, ಅವನು ಪಟ್ಟಂತ ಶ್ರಮ ಯಾರಿಗೂ ಕಾಣ್ತಿಲ್ಲ. ಹಂಗಾಗಿ ಯಾವ್ದು ಹೇಳಕ್ ಬರ್ತಿಲ್ಲ. ಸಿಕ್ಕಾಗ ಐತೆ ಅಂತ ಹೇಳ್ಬೋದು, ಸಿಕ್ಕವರೆಗೂ ಸಿದ್ದೇನು ಹೇಳಕ್ ಬರಲ್ಲ. ಈಗ ಮೊನ್ನೆ ನಾನು ಕಂಡಂಗೆ ಅಷ್ಟೆಲ್ಲ ಕಷ್ಟ ಮಾಡಿದ್ರೆ ನಂದು 20,000 ಲಾಸ್ ನೀರುಳ್ಳಿಯಾಗೆ. ಇಷ್ಟು ಲಾಸ್ ಆದಾಗ ನಾವು ಲಾಭದಾಯಕ ಅಂತ ಯಾವ್ದು ಹೇಳಕ್ ಬರಲ್ಲ. ಈಗ ಬೆದ್ಲಲ್ಲೆಲ್ಲ ಮೊದ್ಲೆಲ್ಲ ಶೇಂಗಾ ಬೆಳಿತಿದ್ವಿ, ಈಗ 4-5 ವರ್ಷದಿಂದ ತೊಗರಿ ಬೆಳಿತೀವಿ ಅಂತಂದ್ರೆ ಶೇಂಗಾ ಬೆಳಿತಿದ್ದಂತಾರೆ ತೊಗರಿ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಶೇಂಗಾದಾಗೆ ಲಾಭದಾಯಕ ಕಮ್ಮಿ ಆಗ್ಬಿಡ್ತದ. ಈಗ ರೇಟ್ ನೋಡಿ, ಇವಾಗ ಅದನ್ನ ಲೆಕ್ಕ ಹಾಕೊಂಡು ಹೋದ್ರೆ ಇದೇ ವಾಸಿ ಅನ್ನಂಗಾಗುತ್ತೆ. ಮೊದ್ಲು 8-9,000 ತನಕ ಓಡ್ತಿ ಕಡ್ಲೆಕಾಯಿ, ಈ ವರ್ಷ ಏನ್ರಿ 6,000 ಮೇಲೆ 100 ರೂಪಾಯಿ ನಿಗಿರ್ತಿಲ್ಲ. ಅದು ಏನ್ ಮಾಡ್ಬೇಕು, ಹೆಂಗ್ ಮಾಡಿ ಹೇಳ್ರಿ? ಎತ್ತಿನ ಬೇಸಾಯ ಏನು, ಕಳಿಗೇನು, ಗೊಬ್ಬರೇನು, ಬೀಜೇನು ಹೇಳ್ರಿ? ಈಗ ವ್ಯವಸಾಯ ಮಾಡೋಂತ ಎಲ್ಲರೂ ಟ್ರ್ಯಾಕ್ಟರ್ ಇಟ್ಕೊಂಡು ಮಾಡಲ್ಲ. ಸರಿನಾ, ಟ್ರ್ಯಾಕ್ಟರ್ ಇವತ್ತು ಟ್ರ್ಯಾಕ್ಟರ್ನ ಮುಂದಡೆ ಬೇಸಾಯ ಎಲ್ಲರಿಗೂ. ಎತ್ತಿನ ಬೇಸಾಯ ಅವತ್ತು ನಮ್ಮ ಅಪ್ಪನ ಕಾಲಕ್ಕೆ ಇದ್ದು, ಇವತ್ತು ಎತ್ತನ ಬೂತ್ ಕನ್ನಡಿ ಹಾಕೊಂಡು ಹುಡುಕ್ಬೇಕು ಊರೂರು, ಸಿಗಲ್ಲ ಎತ್ತು. ಹಂಗಾಗಿ ಎಲ್ಲಾನು ಪ್ರತಿಯೊಂದೇ ಟ್ರ್ಯಾಕ್ಟರ್ನೇ ಆಗ್ಬೇಕು. ಹಂಗಾಗಿ ಕಡಲೆಕಾಯಿಗೆ ಉಳಿಯಲ್ಲ, ಲಾಸ್ ಆಗುತ್ತದೆ. ಕಡಲೆಕಾಯಿ ಬೆಳೆಯಿಂದ ಹೆಚ್ಚು ಖರ್ಚು ಮತ್ತೆ ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಈ ತೊಗರಿ ಬೆಳೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರೆ? ತೊಗರಿ ಬೆಳೆಯಕ್ಕೆ ಬಂದ್ರೆ ಸರ್, ಮಳೆ ಚೆನ್ನಾಗಿ ಬಂದು ಚೆನ್ನಾಗಿ ಆರೈಕೆ ಮಾಡಿ ಚೆನ್ನಾಗಿ ಔಷಧಿ ಹೊಡೆದ್ರೆ ಅದು ಚೆನ್ನಾಗಿ ಪರವಾಗಿಲ್ಲ, ಚೆನ್ನಾಗಿ ಬಂದೈತಿ ಸತ್ ಇಳುವರಿ, ಅದು ಏನು ಲಾಸ್ ಆಗಿಲ್ಲ. ಮತ್ತೆ ಈ ತೊಗರಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂತಾರ? ಮುಂಚೆಲೆ 2 ಬಾಳಿನ ಮಡಿಕೆ ಹೊಡಿಬೇಕು. 2 ಬಾಳಿನ ಮಡಿಕೆ ಹೊಡೆದು ಒಂದು 3 ತಿಂಗಳನ್ನೆಲ್ಲ ಆರಿದಾಗ ಮುಂಗಾರಿ ಸ್ಟಾರ್ಟ್, ಮಳೆ ಬರುತ್ತಲ್ಲ, ಅವಾಗ ನಾವು ಕಲ್ಟಿವೇಟರ್ ಹೊಡ್ಕೋಬಿಟ್ಟು ಕಲ್ಟಿವೇಟರ್ ಹೊಡ್ಕೊಂಡು ಕುಂಟೆ ಹೊಡೆದು ಎಲ್ಲ ಸಮ ರೆಡಿ ಮಾಡ್ಕೊಂಡಾಗ ದೊಡ್ಡ ಪುಸ್ಲಿ ಸಣ್ಣ ಪುಸ್ಲಿ ಮಳೆ ಬರುತ್ತೆ. ಆ ಮಳೆಗೆ ನಾವು ತೊಗರಿ ಹಾಕಿದ್ರೆ ನಮಗೆ ಮುಂದೆ ಅಂತ ಬರೋಂಥ ಮಳೆಗಳಿಗೆ ತೊಂದರೆ ಆಗದಂಗೆ ಬೆಳೆ ಇದಾಗುತ್ತೆ. ಕರೆಕ್ಟಾಗಿ ನಡೆಸಿದ್ರೆ ಸರ್, 4 ಮಳೆಗೆ ತೊಗರಿ ಕಡೆಗೆ ಬರುತ್ತೆ. ಕರೆಕ್ಟಾಗಿ ಔಷಧಿ ಹೊಡ್ಕೊಂಡು ಮೇಂಟೆನೆನ್ಸ್ ಮಾಡಿದ್ರೆ ಇರುತ್ತೆ. ಈಗ ಬಿತ್ತ ಸಂದರ್ಭದಲ್ಲಿ ಭೂಮಿಗೆ ಏನಾದರೂ ಈ ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಕೊಡ್ತಾ ಇರ್ತಾರ? ಹಾಂ, ಹಾಕ್ತೀವಿ ಗೊಬ್ಬರ ಹಾಕ್ತೀವಿ. ಈಗ ಇರೋಂಥವ್ರು ಹಾಕ್ತಾರೆ, ಇಲ್ಲ ಅಂತಾರು ಬಿತ್ತಬೇಕಾದ್ರೆ ಗೊಬ್ಬರಗಳು ಗೌರ್ಮೆಂಟ್ ಗೊಬ್ಬರ ಹಾಕ್ತಾರೆ. ಅವು ಸ್ವಲ್ಪ ಯಾಕೋ ಈ ನಡುವೆ ಜನ ಅವಲ್ಲ, ಅದ್ರ ಮೇಲೆ ಕಂಪ್ಲೇಂಟ್ ಬರ್ತೈತೆ. ಈಗ ಮೊನ್ನೆ ನೋಡ್ರಿ, ನಾವು ಹೇಳೋ ವಿಚಾರ, ಮೊನ್ನೆ ತೊಗರಿ ಬೀಜ ಬೆರಕೆ ಬಂದಿದೆ, ಅದು ಬತ್ತಿದ ಜನ ರೈತರು ಅಬ್ಸರ್ವ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಎಂತ ಒಂದು ಬೀಜ ಬಿತ್ತನೆ ಬೀಜ ನಗನು ಗಂಡು ಬೀಜ ಅಂತ ಬರುತ್ತೆ. ಈ ಸತಿ ತೊಗರಿ ಬೀಜದಾಗ ಅದು ಜಾಸ್ತಿ ಬಂದಿದೆ. ಇದನ್ನ ತಲೆ ಕೆಡಿಸಿಯಮಲ್ಲ, ರೈತರಿಗೆ ಏನಾದ್ರೂ ತಲೆ ಕೆಡಿಸಿಯಮಲ್ಲ, ಬೇರೆಯವ್ರಿಗೆ ಏನಾದ್ರೆ ಏನ್ ಬೇಕಾದ್ರು ಮಾಡಕ್ ರೆಡಿ ಇರ್ತಾರೆ. ಈಗ ನೀವ್ ಯಾಕೆ ಸ್ವಂತ ಬೀಜ ಮಾಡ್ಕೋಬಾರ್ದು? ಅದಕ್ಕೆ ಸರ್, ನಾವು ಈ ಸತಿ ಇವಾಗ ಹೋದ ಸತಿ ಇಟ್ಕೊಂಡು ಬೀಜನೇ ನಾವು ತಗೊಂಡಿರ್ಲಿಲ್ಲ, ನಾವು ಇಟ್ಕೊಂಡು ಬೀಜನೇ ಮೇಂಟೈನ್ ಮಾಡ್ತಿದ್ವಿ. 2 ವರ್ಷಕ್ಕೊಂದು ಚೇಂಜ್ ಮಾಡ್ತೀವಿ ನಾವು. ಈಗ ಮೊನ್ನೆ ನಾವು ಬೇರೆ ಜಮೀನುಗಳಾಗ ನೋಡಿದ್ವಲ್ಲ, 1 ಎಕರೆಗೆ ಕನಿಷ್ಠ ಅಂದ್ರೆ ನನ್ನ ಅನ್ಸಿಕೆ ಪಟ್ಟೆ 1 ಗಿಡ 2 ಗಿಡ ಇರುತ್ತೆ. ಏನ್ ಸರ್, 4% ಅದೇ ಬಂದಾಗ ಅವ್ರು ಏನ್ ಮಾಡ್ತಾರೆ ರೈತರು ಹೇಳ್ರಿ? ಯಾರನ್ನ ಕೇಳಕ್ ಬರುತ್ತೆ, ಯಾರನ್ನ ಕೇಳಕ್? ನನ್ ಬೀಜ ನಾನು ಇಕ್ಕೊಂಡಿದ್ದೆ ಸರ್, ನನ್ ಬೀಜ ಕಳೆದಿಲ್ಲ. ಪ್ರತಿ ವರ್ಷ ನೀವು ಸ್ವಂತ ನಿಮ್ಮ ಬೀಜ ಇಟ್ಕೊಂತೀರ, ಹೊರಗಡೆಯಿಂದ ಏನ್ ಕೊಂಡ್ಕೊಂಡ್ ಬರಲ್ಲ? ಇಲ್ಲ ಸರ್, ಹೆಂಗಪ್ಪ ಅಂದ್ರೆ, ಈಗ ನಮ್ ಫ್ರೆಂಡ್ ಇದ್ದಾನೆ, ಅವನು ಹೊಲ ಮಾಡ್ತಾನೆ. ಅವನು ಒಂದು 10 ಎಕರೆ ಎರೆನೆಲ ಇದೆ, ನಂದು 10 ಎಕರೆ ಕ್ಯಾಂಗಲ್. ಅವನ ಹೊಲದಾಗಳ ಬೀಜ ನಾನು ತಂದ ಹಾಕ, ನನ್ನ ಹೊಲದಾಗಳ ಬೀಜ ಅವನ್ ತಂದ, ನಾವ್ ಹಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂತೀವಿ ಸರ್. ಹಂಗಾಗಿ ನಾವ್ ಯಾಕೆ ಗೌರ್ಮೆಂಟ್ ಅಂದ್ರೆ ಎಲ್ಲಿ ಬೀಜ ಪಾಸ್ನೆ ಏನು ತಗೊಂತಿಲ್ಲ, ನಾವ್ ಇದ್ ಮಾಡ್ಕೊಂತೀವಿ ಅಷ್ಟೇ. ಅಂದ್ರೆ ನಮ್ ರೈತರು ಸ್ವತಃ ನೀವ್ ಹೇಳ್ದಂಗೆ ಬೀಜಗಳು ತಾವೇ ಇಟ್ಕೊಳ್ಳೋದು ಹೆಚ್ಚು ಅನುಕೂಲ ಅಂತಾರೆ. ಕೆಲವು ರೈತ ಏನಾಗ್ಬಿಟ್ಟಂದ್ರೆ ಕಟಾವ್ ಆದ ನಂತರ ಎಲ್ಲ ಮಾರ್ಬಿಟ್ಟು ಮಾರ್ಕೆಟ್ ಅಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆಯಲ್ಲಿ ಕೊಡಂತ ಬೀಜಗಳನ್ನೇ ಕಾಯ್ತಾ ಇರ್ತಾರೆ. ಈ ತರ ಮಾಡದ್ರಿಂದ ಖರ್ಚುನು ಜಾಸ್ತಿ ಆಗುತ್ತೆ, ಮತ್ತೆ ಗುಣಮಟ್ಟದ ಬೀಜ ಸಿಗಲ್ಲ ಅಂತೀರ. ಖರ್ಚು ಒಂದಲ್ಲ, ಈಗ ಅಗ್ರಿಕಲ್ನಿಂದ ಶೇಂಗಾ ಬೀಜ ಕೊಡ್ತಾರೆ ಸರ್, ಸುಮ್ನೆ ಗೌರ್ಮೆಂಟ್ ಕೊಡುತ್ತ ಅಂತ ಹೇಳ್ತಾರೆ, ಅದ್ರಾಗೂ ಡಬ್ಬಲ್ ರೇಟ್ ಬೀಳುತ್ತೆ. ಯಾಕೆ ಸರ್ ಮೊನ್ನೆ ನಮಗೆ ತಗೋಬೋದಾಯ್ತಲ್ಲ ರೇಟು, ನಾವು ಬೆಳೆದ ಶೇಂಗಾ ಅವ್ರು ಏನ್ ಬೇಕಾದ್ರು ಮಾಡ್ಬೋದು, ನಮ್ ರೀ ನಮ್ಮ ಮಾಲಿಗೆ ನಮಗೆ ಬೆಲೆ ಇಲ್ಲ, ನಾವು ಬೆಲೆ ಕಟ್ಟಕ್ ಬರಲ್ಲ ಅಂತ ಸರ್. ಅದಕ್ಕೆ ನಾವೇನ್ ಮಾಡ್ತೀವಿ ಏನೋ ತಾಣ, ಈಗ ಒಂದ್ ವಿಚಾರ, ನಾವು ಬೇರೆ ಅರ್ಥ ತಗೊಂಡು ಯಾರೋ ಕಳಿಸಿದ ಬೀಜ ಮಾಡೋದಕ್ಕಿನ್ನ ನನ್ ಮಗ್ಳಾಗ ಹೊಲ ಬೆಳೆತಾನಲ್ರಿ, ನಮ್ ಕಣ್ಣಾಗ ಬೀಜ ನೋಡಿ ನನ್ ಬೀಜ ತಾಂತೀನಲ್ಲ, ಹಂಗಾಗಿ ನಾನು ಬೀಜನೇ ಸಂಕಲನ ಇಲ್ಲೇ ಮಾಡ್ಕೊಂತೀನಿ, ನಾನು ಎಲ್ಲಿಗೆ ತಗೊಳಲ್ಲ. ಈಗ ಕೆಲವು ರೈತರಲ್ಲಿ ಗೊಂದಲ ಏನಿದೆ ಅಂದ್ರೆ, ನಾವು ಬೆಳೆದಂತ ಬೀಜ ಅಥವಾ ನಮ್ಮ ಪಕ್ಕದಲ್ಲಿ ಬೆಳೆದಿರ್ತಕ್ಕಂಥ ರೈತರ ಬೀಜ ತಗೊಂಡ್ರೆ ಇಳುವರಿ ಬರಲ್ಲ, ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆಯಲ್ಲಿ ಅಥವಾ ಪಾಕೆಟ್ ಬೀಜ ತಂದ್ರೆ ಮಾತ್ರ ಇಳುವರಿ ಪಡೀಲಿಕ್ಕೆ ಸಾಧ್ಯ ಅನ್ನೋ ಒಂದು ಗೊಂದಲ ಇದೆ. ನಂದು ಹೆಚ್ಚು ಕಡಿಮೆ 8 ವರ್ಷದಿಂದ ನಾನು ಮಾಡ್ತಿದ್ದೀನಿ ತೊಗರಿ. ಇದನ್ನು ಕರಿ ನೆಲದಗಳ ಬೀಜ ಕೆಂಗ್ಲಿಗೆ ಹಾಕಿದ್ರೆ ಇಳುವರಿ ಬರುತ್ತೆ, ಕೆಂಗ್ಲ ಬೀಜ ಎರೆ ನೆಲೆಗೆ ಹಾಕಿದ್ರೆ ಇಳುವರಿ ಬರುತ್ತೆ, ಕೆಂಗ್ಲು ಕೆಂಗ್ಲಿಗೆ ಹಾಕಿದ್ರೆ ಬರಲ್ಲ ಸರ್. ಹಿಂಗೆ ಜನ ರೈತರಿಗೆ ಅದ್ರ ಬಗ್ಗೆ ಗೊತ್ತೈತಿಲ್ಲ ಗೊತ್ತಿಲ್ಲ, ಬಟ್ ನನ್ನ ತಿಳಿದು ಮಾಡಿ ನಾನು ಹೇಳ್ತೀನಿ. ನಾನು ಈಗ 5-6 ವರ್ಷಲು 7-8 ವರ್ಷಲಿದ್ದ ಮಾಡ್ಕೊಂಡ್ ಬರ್ತಿದ್ದೀನಲ್ಲ, ನಾನು ಆಲ್ಮೋಸ್ಟ್ ಅವನು ಇವಾಗ ಅವನು ಈ ವರ್ಷ ಏನೇನು ಅಕಸ್ಮಾತ್ ಅನಿವಾರ್ಯ ಬೆಳೆ ಫೇಲ್ ಆತ, ಇನ್ನೊಂದು ಯಾವ್ದಾನ ಎರೆ ನೆಲದ ನೋಡಿರ್ತಿನ ಈ ವರ್ಷ ರಾಶಿ. ಯಾಕಂದ್ರೆ ಪ್ರತಿಯೊಂದು ರೈತರ ರಾಶಿನೂ ನೋಡ್ತೀವಿ ನಾವು, ಏ ಬೀಜ ಚೆನ್ನಾಗಿದ್ದು ಕಣವನು ಅಂದಾಗ ಹೋಗ್ತೀವಿ ನೋಡಿ ಚೆನ್ನಾಗಿ ನನಗೊಂದು 2 ಪಾಕಿಟ್ ಕೊಡೋ ಅಂತೀವಿ, ಒಂದಿಷ್ಟು ಕಣ್ಣಾರೆ ನೋಡ್ತಾ ಅಂತೀವಲ್ಲ ಸರ್. ಈಗ ಎಲ್ಲೋ ಪಾಕಿಟ್ ಮಾಡಿ ಕಳಿಸ್ತಾರೆ, ಇವಾಗ ಹೊಲ್ದಕ್ಕೆ ಹೋಗಿ ನಾವು ಬಿಚ್ಚುತ್ತೀವಿ, ಏನೋ ಬೀಜ ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ತಂತಾರೆ ಸರ್. ಇವತ್ತು ನಮ್ಮ ಕಣ್ಣು ಮುಂದೆ ರಾಶಿ ಬೀಜ ನೋಡ್ತೀವ, ಹಂಗಾಗಿ ಒಂದು ನಂಬಿಕೆ ಮೇಲೆ ಇದಿರುತ್ತೆ ಅಷ್ಟೇ. ಒಂದು ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗ ತೊಗರಿ ಬೀಜ? ಒಂದು ಎಕರೆಗೆ 4-5 ಕೆಜಿ ಬೇಕು ಸರ್. ಬಿತ್ತನೆ ಅಂದ್ರೆ ಎಲ್ಲ ಎತ್ತಿನಿಂದ ಬಿತ್ತನೆ ಮಾಡ್ತಾರೆ, ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡ್ತಾರೆ? ಎತ್ತು ಹೇಳಿದ್ನಲ್ಲ ಸರ್, ಬೂತ್ ಕನ್ನಡ ಹುಡುಕ್ಬೇಕು, ಎತ್ತೇನು ಸಿಗಲ್ಲ, ನಮ್ಮ ಅಪ್ಪನ ಕಾಲಕ್ಕೆ ಓತು ಎತ್ತು ಎಲ್ಲ, ಈಗೇನು ಎಲ್ಲದಕ್ಕೂ ಟ್ರ್ಯಾಕ್ಟ್ರಿ ಬಿತ್ತೋದು ಔಷಧಿ ಎಲ್ಲದೂ ಅದೇನೆ. ಮಾಮೂಲಿ ಈಗಿನ್ನೇನು ಮಿಷಿನ್ ಕೂರಿಗೆ ಬಂದ್ಬಿಟ್ಟಿದ್ದಾವೆ, ಬೀಜ ಹಾಕಿ ಸುಮ್ಮನೆ ನಿಂತ್ಕೊಂಡು ನೋಡೋದು ಅಷ್ಟೇ, ಅವು ಹೋದಾನು ಹೋಗ್ಬೋದು ಬಿಟ್ಟನ ಬಿಡ್ಬೋದು. ಹಿಂಗೆ ಕಾಲಾಗ್ನ ಏನು ಬರುತ್ತೋ ಗೊತ್ತಿಲ್ಲ, ಹೆಂಗ್ ಬರ್ತೈತೆ ಹಂಗೆ ಹೋಗ್ತೈತಿ ಸರ್ ರೈತರು. ನಾವೇನು ನಮ್ದೇನು ನಡಿಬೇಕು ಅಂತ ಏನು ಬರ್ತಿಲ್ಲ, ಅದ್ರಾಗೆ ನಡೆಸ್ತೀವಿ ನಡೀತೈತೆ. ಬಿತ್ತನೆ ಕ್ರಮ ಯಾವ ಚೆನ್ನಾಗ ಅಂದ್ರೆ, ನಿಮ್ ತಂದೆರ್ ಕಾಲದಲ್ಲಿ ಎತ್ತಿಂದ ಬಿತ್ತನೆ ಮಾಡ್ತಿದ್ರು ಅದು ಚೆನ್ನಾಗ್ ಅನ್ಸುತ್ತಾ, ಈಗ ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡ್ತಾ ಇದ್ರಲ್ಲ ಇದು ಚೆನ್ನಾಗ್ ಅನ್ಸುತ್ತೆ ಸರ್? ಇವತ್ತು ನನ್ನ ತಿಳುವಳ ಮಟ್ಟಿಗೆ ಬಸವಣ್ಣ ಜಮೀನ್ ತುಳಿದಷ್ಟು ನಿರ್ಣಾಮ ಯಾವತ್ತೂ ಇರೋದಿಲ್ಲ, ಅದು ತುಳಿದ್ರೆ ಹುಲ್ಲು ಉಲ್ಟಲ್ಲ ಅನ್ನೋದೊಂದು ಅವತ್ತಿನ ಗಾಯ್ದೆ ಐತೆ, ಅದು ಅದು ಯಾವತ್ತು ನಿಜನೇ. ಎತ್ತಿನ ಬೇಸಾಯನೇ ಶ್ರೇಷ್ಠ ಅಂತ ಬಸವಣ್ಣ ನೆಡ್ದಾಡ್ದೇನ್ ಸರ್, ಅದ್ರದ್ದು ಅದಕ್ಕೂ ವ್ಯತ್ಯಾಸ ಭಗವಂತ ಮನೆ ಯಾಕೆ ಮಾಡಿರ್ತಾನೆ ಅದನ್ನೆಲ್ಲ ಹೇಳಿ. ಹಂಗಾಗಿ ಟ್ರ್ಯಾಕ್ಟ್ರಿ ಬೇಸಾಯ ಒಪ್ಪಲ್ಲ, ಏನು ನಿಧಿವಿಲ್ಲ ಮಾಡಿಸ್ತಿದಾರೆ ಅಷ್ಟೇ ರೈತರು. ಈಗ ಬಿತ್ತಿನ ನಂತರ ಎಡೆ ಕುಂಟೆ ಹೊಡಿಬೇಕಾಗುತ್ತೆ, ಎಷ್ಟು ದಿವಸದಲ್ಲಿ ಎಡೆ ಕುಂಟೆ ಹೊಡಿತೀರ? ಬಿತ್ತಿ 20-25 ದಿವಸಕ್ಕೆ ಹೊಡಿಬೇಕು, ಮುಟ್ಟಿನ ಮೇಲೆ ತೆಳ್ಳಗೊಂದ್ಸತಿ ಕುಂಟೆ ಆಡಿಸಿದಾಗ ಧೂಳು ಅಡಗುತ್ತಲ್ಲ, ಮಳೆ ಬಂದಾಗ ಗಿಡ ಇನ್ನ ಸ್ವಲ್ಪ ಚಿಗುರು ಹೊಡಿತಾವ್, ಜಲ್ದಿ ಹೊಡಿತಾವ್. ಈಗ ಎಡೆ ಕುಂಟೆ 20-25 ದಿವಸದಲ್ಲಿ ಹೊಡಿತೀವಿ ಅಂತಂದ್ರೆ ಎಷ್ಟು ಸಾರಿ ಎಡೆ ಕುಂಟೆ ಹೊಡೆದ್ರೆ ಅನುಕೂಲ ಅಂತಾರೆ ರೈತರು? ಸರ್ ಎಡೆ ಕುಂಟೆ ಕನಿಷ್ಠ ಅಂದ್ರೆ ಒಂದು 3-5 ಸತಿ ಅಂತ ಹೊಡಿಬೇಕು, ಹೊಡೆದಷ್ಟು ಧೂಳು ಆಡಿಸ್ದಂಗಲ್ಲ ಗಿಡ ಕುದುರಕ್ ಬರ್ತಿರ್ತವೆ, ಬಡ್ಡೆ ದಪ್ಪ ಬೆಳಿತತೆ, ಬಡ್ಡೆ ದಪ್ಪ ಬಂದಾಗ ಏನಾಗುತ್ತೆ ಗಿಡ ಕೌಲ್ ಹೊಡಿತತೆ. ನೀನು ಬಡ್ಡಿಗೆ ಮಣ್ಣು ಹಾಕ್ದಂಗೆಲ್ಲ ಗಿಡ ರಂಗೇರುತ್ತೆ ಸರ್. ಹಾಗಾಗಿ ಹೊಡೆದಷ್ಟು ಎಡೆ ಕುಂಟೆ ಮಾತ್ರ ಹೊಡೆದಷ್ಟು ಗಿಡ ಇನ್ನ ಚೆನ್ನಾಗಿ ಬರ್ತಾವ ಸರ್. ನಾವು ಒಂದು ಕನಿಷ್ಠ ಅಂದ್ರೆ ಒಂದು 7-8 ಸತಿ ಹೊಡಿತೀವಿ ಸರ್. ಅಂದ್ರೆ ನಿಮ್ದು ಸ್ವಂತ ಟ್ರ್ಯಾಕ್ಟ್ರಿ ಇದೆಯಾ? ಹಾ, ಸ್ವಂತ ಟ್ರ್ಯಾಕ್ಟ್ರಿ ಇದೆ. ನಾವು ಸುಮ್ಮನೆ ಮಳೆ ಬರೋವರೆಗೂ ಧೂಳು ಆಡಿಸ್ತಾನೆ ಇರ್ತೀವಿ, ಮಳೆನೇ ಬರಬೇಕು ಅದನ್ನ ಹೊಡಿಬೇಕು ಅನ್ನೋದೇನಿಲ್ಲ. ಈಗ ನಾವು ಫಸ್ಟ್ಗೆ ಒಂದ್ಸತಿ ತೆಳ್ಳಗೆ ಹೊಡಿತೀವಿ, ಹೋಗ್ತಾ ಹೋಗ್ತಾ ಒಂದು ಹಿಂದೆ ನಮ್ಮ ಕುಂಟಿಗೆ ದಬ್ಬೆ ಕಟ್ಟಿಗೆಂತೀವಿ, ಬಡ್ಡಿಗೆ ಮಣ್ಣು ದಬ್ಬಲಿ ಅಂತ. ಮಣ್ಣು ದಬ್ಬದಾಗ ಏನಾಗುತ್ತೆ ಗಿಡ ಅಲ್ಲಾಡಲ್ಲ ಗಾಳಿ ಮಳೆಗೂ, ಮಳೆ ಬಂದಾಗ ತೇವಾಂಶ ಹಿಡಿದಿಟ್ಕೊಳ್ಳೋದು, ದಪ್ಪ ಬರುತ್ತೆ ಬಡ್ಡೆ ಮಣ್ಣು ಬಿದ್ದಷ್ಟು. ಹಂಗಾಗಿ ನಾವು ಆ ಥರ ಟೈಪ್ ಮಾಡ್ತೀವಿ. ಸಾಕಷ್ಟು ಕಳೆ ಬೀಳುತ್ತಲ್ಲ, ಕಳೆ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ? ಈಗ ಗೌರ್ಮೆಂಟ್ ಇದ್ದ ಕಳೆನಾಶಕ ಅವಿವು ಬಂದಿದ್ದಾವೆ, ಅವು ಬಿತ್ತನೆ ಮಾಡಿ 8-9 ದಿವಸ ಇದಾವೆ, 15 ದಿವಸ ಇದಾವೆ. ಅವು ಒಂದೊಂದು ಟೈಪ್ ಒಂದು ಬಿಟ್ಟದಾರ ಸರ್, ಅವು ನೋಡಿತಾರೆ. ಕೆಲವರು ಕಮ್ಮಿ ಜಮೀನು ಇರೋಂಥವ್ರು ಮನುಷ್ಯರನ್ನ ಇಟ್ಟು ಕೀಳಿಸ್ತಾರೆ, ಒಂದೊಂದು ಟೈಪ್ ಅವ್ರು ಒಟ್ಟು ಅವ್ರವ್ರ ಅನುಕೂಲ ತಗೊಂಡು ಅವ್ರು ಮಾಡಿಸಿ ಅಂತಾರೆ ಸರ್. ಕೆಲವರು ದೊಡ್ಡದಾದಾಗ ಕೀಳಿಸಿ ಹಾಕ್ತಾರೆ. ಈ ಕೋಲ್ ಏನದು ಮುಳು ಸಜ್ಜೆನೆ ತೊಗರಿ ನಡವಿಕೆ ಮತ್ತೆ ಈ ಸಣ್ಣದ ಏನು ಮಾಡಲ್ಲ ಜಿಗಳೆ ಅದು. ಈ ಕೋಲೆನೆ ಬೀಜ ಮುಳಸಜ್ಜ ಮತ್ತೆಲ್ಲ ಹುಟ್ಟಿಗೆ ಇವಾಗ ಮೊದ್ಲು ಕೋಲೆ ಅನ್ನೋದು ಜನ ಇದು ಮಾಡೋರು, ಈಗ ಮುಳಸಜ್ಜ ನೋಡಿದ್ರೆ ಎದುರ್ತಾರೆ. ತೊಗರಿ ಗಿಡ ನಾಗ ಹೋಯ್ಕೊಂತಾವ ಎಲ್ಡು ಕಲ್ತ್ಕೊಂಡ್ಬಿಟ್ರೆ. ಹಂಗಾಗಿ ಅವನೇನ್ ಮಾಡ್ತಾರೆ, ಮಳೆ ಬಂದಿಟ್ಟಿಗೆ ಹೋಗಿ ಕೀಳಿಸ್ಬಿಡ್ತಾರೆ ಕೋಲೆರ್ನಿಟ್ಟು. ಅಂದ್ರೆ ಎಡೆ ಕುಂಟೆ ಹೊಡೆದಂತರ ಈ ತರ ಕಳೆ ತೆಗೆದ್ರೆ ಅನುಕೂಲ ಅಂತಾರ ರೈತರು? ಅನುಕೂಲ, ತೊಂದರೆ ಇರಲ್ಲ ಗಿಡಕ್ಕೆ. ಇವಾಗ ನಾವು ಇವಾಗ ಎಡೆ ಕುಂಟೆ ಹೊಡಿತ ಔಷಧಿ ಹೊಡಿತೀವಿ, ಅವಾಗ ಅವು ತೊಂದರೆ ಮಾಡ್ತಾವ. ತೊಗರಿ ಗಿಡಗಿನ ಹೈಟ್ ಬೆಳೆಯವು, ತೊಗರಿ ಗಿಡಕ್ಕೆ ಔಷಧಿ ತಗಲಲ್ಲ, ಬರಲ್ಲ, ಬೆಳವಣಿಗೆನೆ ಕಮ್ಮಿ ಆಗುತ್ತೆ ಸರ್. ಅವಿದ್ರೆ ಹೊಲ ಮುಳಸಜ್ಜೆ ಕೊಲೆನಲ್ಲಿ ಬಿದ್ರೆ ಹೊಲನೆ ಬೆಳವಣಿಗೆ ಇರಲ್ಲ, ಇಳುವರಿ ಕಮ್ಮಿ. ಔಷಧಿ ಹೊಡಿತೀವಿ ಅಂತಂದ್ರೆ ಯಾವ್ಯಾವ ಸಮಯದಲ್ಲಿ ಔಷಧಿ ಹೊಡೆದ್ರೆ ಅನುಕೂಲ ಅಂತಾರೆ? ಔಷಧಿ ನೋಡಿ ಸರ್, ಹೂವು ಎಲ್ಲ ತಳ್ಳು ತುಂಬಾ ಮೊಗ್ಗು ಹಾತ್ಕೊಬೇಕು. ಮೊಗ್ಗು ಹಾತ್ಕೊಂಡಾಗ ಗಿಡದಾಗೆ 0.5% ಆದ್ರೂ ಸ್ವಲ್ಪ ಹೂವು ಕಂಡಾಗ ನಾವು ಔಷಧಿ ಹೊಡಿಬೇಕು. ಅವಾಗ ಏನಾಗುತ್ತೆ, ಅದು ಕೆಲಸ ಮಾಡುತ್ತೆ. ಮುಂಚೆಲೆ ಹೊಡೆದಾಗ ಏನಾಗುತ್ತೆ, ಅದು ಬರಲ್ಲ. ಹೂವು ನಾವು ಔಷಧಿ ಹೊಡೆಯೋ ಔಷಧಿ ಪ್ಲವರ್ಗೆ ಪ್ಲವರು ಹಂಗೆ ಮುದ್ರಿ ಬಿಡುತ್ತೆ, ಅದು ಬರಲ್ಲ. ಹಂಗಾಗಿ 0.5% ಹೂವು ಕಿತ್ತಿರ್ಬೇಕು ಅದು, ಅವಾಗ ನಾವು ಔಷಧಿ ಹೊಡಿಬೇಕು. ಈ ಸಮಯದಲ್ಲಿ ಇಂಥ ಔಷಧಿ ಹೊಡಿಬೇಕಂತ ಹೆಂಗ್ ಗೊತ್ತಾಗತ್ತೆ ನಿಮಗೆ? ಈಗ ಸರ್ ಇವಾಗ ಮೊಗ್ಗು ಬಂದೈತೆ ಅಂತ ಗೊತ್ತಾಗುತ್ತೆ, ಮೊಗ್ಗು ಬಂದಾಗ ಹೂವಿಂದ ಹೊಡಿಬೇಕಂತ ಹೊಡಿತೀವಿ ನಾವು, ಸರಿನಾ? ಅವಾಗ ಹೂವು ಮೊಗ್ಗಿಂದ ಹಾಕ್ತಲು ಫುಲ್ ಮೊಗ್ಗು ಬರುತ್ತೆ, ಹೂವಿಗೆ ಹುಳ ಬರೋದು ಜಾಸ್ತಿ. ಅವಾಗ ಓಡ್ತೀವಿ ಹೊಲಗಳು ಜಮೀನಾಗ ನೋಡ್ತೀವಿ, ಹೋಗಿಬಿಟ್ಟು ಕೆಳಗಡೆ ಒಂದು ಬಿಳಿ ಟವಲ್ ಹರಿಸ್ಬಿಟ್ಟು ಗಿಡ ಬಗ್ಸಿ ಹಿಂಗೆ ಕೊಡಿಬಿಟ್ಟಾಗ ಹುಳ ಕೆಳಗೆ ಬೀಳ್ತವೆ, ಓ ಹುಳ ಇದಾವಲ್ಲ, ಅವಾಗ ಇಮ್ಡಿಯೇಟ್ಲಿ ನಾವು ಔಷಧಿ ಹೊಡಿಬೇಕು. ಈ ತರ ಸಮಯದಲ್ಲಿ ಇಂಥದೇ ಔಷಧಿ ಬೇಕಂತ ಹೆಂಗ್ ಗೊತ್ತಾಗುತ್ತೆ? ಈಗ ಕೃಷಿ ಇಲಾಖೆಗೆ ಹೋಗ್ತೀವಿ, ಅವರು ಸಾಹೇಬ್ರು ಸರ್ ಹಿಂಗೈತೆ ನಮ್ಮ ಪರಿಸ್ಥಿತಿ, ಹಿಂಗೆ ಹುಳ ಇದಾವ, ಅವ್ರು ಬಡ್ಕೊಡ್ತಾರೆ. ಈಗ ಔಷಧಿ ಅಂಗಡಿಗೆ ಹೋಗ್ತೀವಿ, ಹಿಂಗೆ ಇನ್ನು ಹಿಂಗೈತೆ ನಮ್ಮ ಸಮಸ್ಯೆ ಅಂದಾಗ ಅವರು ಕೊಡ್ತಾರೆ, ಒಟ್ಟು ಅಂತ ಒಂದು ಹೊಡಿತೀವಿ ಸರ್. ಔಷಧಿ ಎಲ್ಲ ಟ್ಯಾಕ್ಟ್ರಿಂದ ಸಿಂಪಡಣೆ ಮಾಡ್ತೀರಾ? ಹಾಂ, ಡ್ರಮ್ ಪಿಟ್ ಮಾಡಿಸಿದ್ವಿ ಹಿಂದೆ. ಆ ಡ್ರಮ್ಮಿಗೆ ಬಿಟ್ಟು ಅವರು ಇಷ್ಟು ಹೇಳಿ ನಾವು ಹೇಳ್ತೀವಿ ಸರ್ ಹಿಂಗೆ ಸಿಂಗ್ ಡ್ರಮ್ ಕುಂದಿರಿಸಿದ್ವಿ ಹಿಂದ್ಗಡೆ ಅಂದಾಗ, ಈ ಡ್ರಮ್ಮಿಗೆ ಇಷ್ಟು ಹಾಕಿ ಹೇಳಿ ಅಂತ ಕೃಷಿ ಇಲಾಖೆ ಸ್ವಯಂ ಅವರು ಹೇಳ್ತಾರೆ. ಇಷ್ಟಿಷ್ಟು ಹಾಕಿ ಹೇಳ್ರಿ ಅಂದಾಗ ನಾವು ಇಷ್ಟಿಷ್ಟು ಹಾಕೊಂಡು ಹೊಡಿತೀವಿ. ಅವರು ಕೆಲವು ಔಷಧಿಗಳು ಹಿಂಗೆ ಕಲ್ಸಿಕ್ಬೇಕು ಅರ್ಧ ಗಂಟೆ ಮುಂಚೆಲೆ ಅಂತ ಅವ್ರ ಸಾಹೇಬರೆಲ್ಲ ಡೀಟೇಲ್ಸ್ ಆಗಿ ಹೇಳ್ತಾರೆ, ಹಂಗೆ ಮಾಡ್ತೀವಿ ನಾವು. ನಡೀತಾರೆ ತೊಗರಿ ಬೆಳೆ ಕಟಾವಾಗ ಅಷ್ಟೊತ್ತಿಗೆ ಎಷ್ಟು ಸರಿ ಔಷಧಿ ಹೊಡೆದ್ರೆ ಅನುಕೂಲ ಅಂತಾರೆ ರೈತರು? ಸರ್ ಈಗ ಒಂದು ವಿಚಾರ, ಮಳೆ ಕಮ್ಮಿ ನಡೆಸಿದಾಗ ಕಮ್ಮಿ ಕೇಳುತ್ತೆ ಔಷಧಿ, ಮಳೆ ಜಾಸ್ತಿ ಆದಾಗ ತಂಪು ವಾತಾವರಣಕ್ಕೆ ಅದು ಬರೋದು ಜಾಸ್ತಿ, ಹುಳ ಸಾಯಲ್ಲ ಜಲ್ದಿ. ಬಿಸಿಲು ಇದ್ರೆ ಹುಳ ಸಾಯ್ತತೆ, ಬಿಸಿಲಿಲ್ಲ ಅಂದಾಗ ಹುಳ ಏನ್ ಬೇಕಾದ್ರೂ ಮಾಡುತ್ತೆ. ಹಂಗಾಗಿ ಮಳೆ ಜಾಸ್ತಿ ನಡೆಸ್ತಾ 3-4 ಔಷಧಿ ಕಮ್ಮಿ ಅಂದ್ರೆ ಒಂದು 3 ಹೊಡೆದ್ರೆ ಸಾಕು, ಏನ್ ತೊಂದರೆ ಇಲ್ಲ ಆಗುತ್ತೆ. ಅಂದ್ರೆ ಹೂವಿಗೆ ಬಂದಾಗ ಒಂದ್ಸರಿ, ಕಾಯಾದಾಗ ಒಂದ್ಸರಿ, ಕಟಾವ್ ಹತ್ತದ್ರಕ್ಕೆ ಬಂದಾಗ ಒಂದ್ಸರಿ, ಒಂದ್ 3-4 ಹೊಡೆದ್ರೆ ಅನುಕೂಲ? ಅನುಕೂಲ ಸರ್, ಔಷಧಿ ಹೊಡೆದಷ್ಟು ಒಟ್ಟು ಹುಳ ಕಂಟ್ರೋಲ್ ಮಾಡ್ಕೋಬೇಕು ಸರ್. ಹುಳ ಕಂಟ್ರೋಲ್ ಆದಷ್ಟು ಬೆಳೆ ನಿಲ್ಲುತ್ತೆ. ಹುಳ ಎಬ್ಬಿಡು ಅದೇನು ಮಾಡುತ್ತೆ, ಅದೇ ಪಡ್ತೀನಿ ಅಂತಂದಾಗ ಅದು ಕಾಯಿ ಎಳೆ ಕಾಯಿನೇ ಹೋಗಿ ರಸ ಎಳೆದು ಬಿಡುತ್ತೆ. ಅವಾಗ ಏನಾಗುತ್ತೆ, ಬೊಲಿಯ ಕಾಯಿ ಹಿಂಗೆ ಮುದ್ರಿ ಬಿಡುತ್ತೆ. ಅವು ಈಗ ಕಾಯಿ ಇಷ್ಟು ಉದ್ದ ಬರುತ್ತ, ಇಲ್ಲಿ ತೂರಿದ ಕಾಯಿ ಒಂದ್ಸತಿ ಲಾಸ್ಟಿಗೆ ಹೋಗಿ ಒಳ್ಟು ಕಡಿಗೆ ಬರುತ್ತೆ ಹುಳ. ಆ ಬೀಜ 3 ತಿಂದು ಅದು ಕಡಿಗೆ ಬರೋದು, ಅಲ್ಲಿವರೆಗೆ ಬರಲ್ಲ. ಆ ಟೈಪ್ ಸರ್ ಹುಳ, ಅವು ಬಿದ್ದಂದ್ರೆ ಕಂಟ್ರೋಲ್ ಮಾಡೋದು ಬಲ್ ಕಷ್ಟ. ಹಂಗಾಗಿ ಕೃಷಿ ಇಲಾಖೆಯಿಂದ ನಮಗೆ ಒಂದು ಸ್ವಲ್ಪ ಒಳ್ಳೆ ಇದು ಮಾಹಿತಿಗಳು ಕೊಡ್ತಾರೆ, ಹಿಂಗೆ ತಗೊಳ್ರಿ ಹಿಂಗೆ ಮಾಡ್ರಿ ಅಂತ ಹೇಳಿದಾಗ ಅವನ್ನ ತಂದು ನಾವು ಇದು ಮಾಡ್ತೀವಿ ಸರ್. ಔಷಧಿಗೆಲ್ಲ ಸಾಕಷ್ಟು ಖರ್ಚು ಬರುತ್ತಾ? ಹಾಂ ಬರುತ್ತೆ. ಕೃಷಿ ಇಲಾಖೆಗೆ ಅಷ್ಟೊಂದು ಸಾಹೇಬರು ಅವರು ಹೆಂಗೆ ಗೌರ್ಮೆಂಟಿಂದ ಏನು ಅಷ್ಟೊಂದು ಇದಿರಲ್ಲ, ಒಟ್ಟು ಹೇಳ್ತಾರೆ ಹಿಂಗೆ ಮಾಡ್ರಿ ಅಂತ. ಒಟ್ಟು ಜನಕ್ಕೆ ಸರ್ ನೋಡಿ, ಈಗ ರೈತರು ದುಡ್ಡು ಬಂಡವಾಳ ಯಾವ ಔಷಧಿ ಯಾವ ಒಬ್ಬರಿಗೆ ಇಷ್ಟ ಮೊದಲ, ಒಟ್ಟು ನಮಗೇನು ಬೆಳೆ ಚೆನ್ನಾಗಿ ಬರಬೇಕು ಅದೊಂದು ಧೈರ್ಯ. ಇವತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಇನ್ನೊಬ್ಬನ ತಗೆ ಕೊಡ್ತೀನಿ ಹಿಂಗೆ ಬೆಳೆ ಹುಳ ಬಿದ್ದತ್ಕೊಂಡು ಔಷಧಿ ಹೊಡಿಸ್ಬೇಕಂತ ಇಸ್ಕೊಬಂದು ಮಾಡ್ತಾರೆ. ಯಾರು ಯಾವ್ದು ತರಕ್ಕೂ ರೈತರು ಸಾಧನ ಮಾಡಿದರೆ ಯಾರು ಬೆಳೆ ಬೆಳೆಯೋಕ್ಕಾಗಲ್ಲ. ಈಗ ಕಟಾವಂದ್ರೆ ಎಷ್ಟು ದಿವಸದಲ್ಲಿ ಕಟಾವಾಗಿ ಬರುತ್ತೆ ತೊಗರಿ ಬೆಳೆ? ಸರ್ ಔಷಧಿ ಎಲ್ಲ ಹೊಡೆದು ಅದೇ ಅವಲೆ ಗೊತ್ತಾಗ್ಬಿಡುತ್ತಲ್ಲ, ಮಾಲೆ ಮಾಕ್ತಾ ಬರ್ತಾ ಇರುತ್ತೆ ಒಂದು ಕಡೆಯಿಂದ, ಅವಲೆಲ್ಲ ಒಂದು ಟೈಮ್ ಗೊತ್ತಾಗುತ್ತೆ. ಮೊನ್ನೆ ನಮ್ಮ ಲೆಕ್ಕ ಕಂಡಂಗೆ ಕೆಲವು 6 ಬೆಳೆ ಬಂದೈತೆ, ಕೆಲವು 5 ಬಂದೈತೆ. ಒಂದು ಬೀಜದ ಮೇಲೆ ಒಂದು ಇದಾಗ್ಬಿಟ್ಟಿದೆ. ನಾನು ಫಸ್ಟಿಗೆ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದಿದೆ ಬೀಜ ಈ ಟೈಪ್ ಇದಾಗಿತ್ತು ಅಂತ, ಗೌರ್ಮೆಂಟ್ ಕಳಿಸಿದ ಬೀಜನೇ ಇದು. ಹಂಗಾಗಿ ಇದ ಒಂದು 5 ಬಂದದ, ಒಂದು 5.5 ಬಂದದವೆ, ಒಂದೊಂದು ಹೊಲ 6 ಬಂದವೆ, ಹೊಲಕ್ಕೆ ಬರ್ಸೋಸ್. ಅಂದ್ರೆ ಬೀಜದ ಮೇಲೆ ಡಿಪೆಂಡ್ ಆಗುತ್ತೆ, 5-6 ಅಷ್ಟೇ ಕಟಾವಿಗೆ ಬರ. ಈಗ ಸರ್ 7 ಬೀಜ ಐತೆ, 6 ಬೀಜ ಐತೆ, 5-6 ಬೀಜನೂ ಇದಾವೆ. ಕಟಾವ್ ಅಂದ್ರೆ ಯಾವ ರೀತಿ ಕಟಾವ್ ಮಾಡ್ತೀರಾ? ಮಿಷಿನಲ್ಲಿ, ಈಗ ದೊಡ್ಡ ದೊಡ್ಡ ಮಿಷಿನ್, ಲಾರಿ ಮಿಷಿನ್ಗಳು ಬರ್ತವೆ, ಅವರು ಹೊಲಕ್ಕೆ ಹತ್ತ ಹಿಡ್ಕೊಂಡು ಕೊಯ್ತಾರೆ ಸರ್. ಅವ್ರಿಗೆ ಎಕರೆಗೆ ಇಷ್ಟು ಅಂತ ಕೊಡಬೇಕು, ಕೊಯ್ದು ಅವ್ರ ಕಾಳು ಒಂದ್ ಹತ್ರ ಟ್ರ್ಯಾಕ್ಟ್ರಿಗೆ ಸುರಿತಾರೆ. ನಾವು ಮನೆ ಹತ್ರ ತಂದು ಅವನ್ನ 3 ಗಾಳಿ ಆಡದಂಗೆ ಮುಚ್ಚಿಬಿಡ್ಬೇಕು. ಮುಚ್ಚಿದಾಗ ಕಾಳು ಸ್ವಲ್ಪ ಕಲರ್ ತಿರುಗ್ತಾವ, 3 ಆದ್ಮೇಲೆ ಬಿಟ್ಟು ಅಳ್ಳಿ ಬಿಟ್ಟು ಕಲರ್ ತಿರುಗ್ತಾವ. ಅವಾಗ ಒಣಗಿ ಹಾಕ್ಬಿಟ್ಟು ಒಂದ್ 3 ಫ್ಯಾನಿಗೆ ಹೊಡಿಸ್ಬಿಟ್ರೆ ಮಾರ್ಕೆಟ್ ಗೀರ್ ಮಾಡೋದು. ಮೊನ್ನೆ ಖರೀದಿ ಕೇಂದ್ರ ಬೇರೆ ಬಿಟ್ಟಿದೆ. ಮೊನ್ನೆ ನೋಡಿ ಸರ್ಕಾರ, ನಮ್ಮ ಸರ್ಕಾರ ಖರೀದಿ ಕೇಂದ್ರ ಮುಂಚೆಲೇ ಬಿಟ್ಟಿದ್ರೆ ರೈತರು ಎಷ್ಟೋ ಜನ ರೈತರು ಉಳ್ಕೊಂಬರು. ಲಾಸ್ಟ್ ಎಂಡಿಂಗ್ ಬಿಟ್ರು ಸರ್ ರೈತರು ಭಾರಿ ನೋವು ಮಾಡಿಕೊಂಡ್ರಿ ವಿಚಾರಕ್ಕೆ. ಸ್ಟಾರ್ಟಿಂಗ್ ಖರೀದಿ ಕೇಂದ್ರ ಬಿಟ್ಟಿದ್ರೆ ಅನುಕೂಲ ಆಗೋದು, ಜನ ಎಷ್ಟೋ ಜನ ರೈತರು ಬಚಾವಾಗರು. ಮೊನ್ನೆ ಅಲ್ಲಿ ಲಾಭ ಕಮ್ಮಿನೇ ಇರೋದ್ರಿಗೂ ಮೊನ್ನೆ ಚೆನ್ನಾಗಿಲ್ಲ, ಪರವಾಗಿಲ್ಲ ಅಂತ ಸ್ವಲ್ಪ ಇದಾಯ್ತು. ಈಗ ಮೊದಲೆಲ್ಲ ಕೂಲರ್ ನಿಟ್ಟು ಕೊಯ್ದು ಕಟಾವ್ ಮಾಡ್ತಿದ್ರು, ಈಗೆಲ್ಲ ಮಿಷಿನ್ ಬಂದಿರೋದ್ರಿಂದ ರೈತರಿಗೆ ಅನುಕೂಲ ಅಂತೀರ? ಸರ್ ಅನುಕೂಲನೇ. ಈಗ ನಾನು ಹೇಳಿದ್ನಲ್ಲ, ಎತ್ತಿದ್ದು ಎತ್ತೋತು ಟ್ಯಾಕ್ಟ್ರ್ ಬಂತು. ಇವಾಗ ಅವಾಗ ಎತ್ತಿದ್ದಾಗ ಕೊಯ್ದು ಹಾಕೊಂಡು ಹೋಗ್ತಿದ್ವಿ, ಟ್ಯಾಕ್ಟ್ರ್ ಬಂತು ಎತ್ತು ಬಿಟ್ವಿ ಟ್ಯಾಕ್ಟ್ರಿಗೆ ಕೊಯ್ಕೊಂಡು ಹೋದ್ವಿ. ಇವಾಗ ಟ್ಯಾಕ್ಟ್ರಿಗೆ ಕೊಯ್ಯೋ ಮಿಷಿನ್ ಬಂದೈತೆ. ಹಂಗಾಗಿ ಇನ್ನ ತಂತ್ರಜ್ಞಾನ ಇನ್ನ ಏನೇನು ಬರುತ್ತೋ ಗೊತ್ತಿಲ್ಲ ಸರ್, ನೋಡ್ಬೇಕು. ಈಗ ಮಿಷಿನಲ್ಲಿ ಕೊಯ್ಸಿದ್ದು ಸ್ವಲ್ಪ ವೇಸ್ಟ್ ಜಾಸ್ತಿ ಆಗುತ್ತೆ ಅಂತ ರೈತರು? ವೇಸ್ಟ್ ಆಗ ಸರ್, ವೇಸ್ಟ್ ಆಗ್ತಿದ್ದು ಯಾವ್ದು ಇಲ್ಲ. ನಾವು ಊಟ ಮಾಡ್ಬೇಕಾರೇನ ಅನ್ನ ಚೆಲ್ತತ್ ಕೆಳಗಡೆ. ಇವತ್ತು ಹೊಲ್ದಾಗಲ್ದ ಏನು ಮಾಡಕ್ ಬರಲ್ಲ. ಬಿಟ್ರೆ ಏನ್ ಸರ್, ಈಗ ನಾನು 10 ಎಕರೆ ತೊಗರಿ ಹಾಕ್ತೀನಿ, 10 ಎಕರೆ ಹೋಗಿ ನಾನು ಒಬ್ನೇ ಕೊಯ್ಯಕ್ಕಾಗ. ಕೂಲರ್ ಇವಾಗ ಕೊಡಿಬೇಕಾದ್ರೆ ನೆಲಕ್ ಬಿಟ್ಬೇಕಾದ್ರದನ್ನ ಕಳುದ್ರೆ ಉದುರುತ್ತ ಅಷ್ಟೇ ಸರ್. ಭೂಮಿ ತಾಯಿ ತಿಂದ್ ಬಿಟ್ಟಿದ್ದೆ ನಮ್ದು. ಅಂದ್ರೆ ಈಗ ಕೂಲರ್ ಕೊಯ್ಸಿದ್ರೆ ಎಲ್ಲ ಖರ್ಚು ಜಾಸ್ತಿ ಬರುತ್ತಂತ? ಜಾಸ್ತಿ ಬರು ಸರ್. ಎಲ್ಲಿದ್ದೆ ಅವ್ರು ಹಗಲೆಲ್ಲ ಕೊಯ್ದ್ರು, 10 ಜನ ಕರ್ಕೊಂಡು ಹೋದ್ರೆ ಹಗಲೆಲ್ಲ ಕೊಯ್ದು 2 ಎಕರೆ ಹೊಲ ಕೊಯ್ತಾರೆ. ನಂದು 10 ಎಕರೆ ಹೊಲ, ಉಳಿದ್ ಹೆಂಗ್ ಮಾಡ್ಬೇಕು ಸರ್? ನಾನು ಅದೇ ಕೊಯ್ದು ಅವ್ರಿಗೆ ತಗೊಂಡು ಹೋಗ್ರಿ ಅಂತ ಹೇಳ್ಬೇಕಾಗುತ್ತೆ. ನಾನು ಮಿಷಿನ್ ಆದ್ರೆ ಒಂದೇ ಸರಿ ಕಟಾವ್ ಮಾಡಿ ಕಾಳೆ ಹೊರಗಡೆ ಬಂದ್ಬಿಡ್ತಾವ ಅಂತ? ಅದು ಎಲ್ಲ ಕ್ಲೀನಿಂಗೇ ಬರುತ್ತೆ. ನಾವೇನ್ ತಂದ್ಬಿಟ್ಟು ಈ ಗಾಳಿ ಮಿಷಿನ್ ಬರುತ್ತೆ, ಆ ಗಾಳಿ ಮಿಷಿನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬ್ಯಾಳೆ ಒಂದ್ ಕಡೆ, ತರುಕ್ಲನ್ ಕೊಡೆ ಡೆಸ್ಟ್ ಒಂದ್ ಕಡೆ ಬರುತ್ತೆ, ಅಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾವು ಚೀಲಕ್ಕೆ ತುಂಬಿಕೋಬಹುದು. ಎಷ್ಟು ಇಳುವರಿ ಬರುತ್ತೆ ನೀವು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ರೆ ಒಂದ್ ಎಕರೆಗೆ? ಸರ್ ನೋಡಿ ಸರ್, ನಾನೀಗೇನ್ ನಿಮ್ಗೆ ಹೇಳಿದ ಮಟ್ಟಕ್ಕೆ ಮಾಡಿದ್ರೆ, ಮಳೆ ಚೆನ್ನಾಗಿ ನಡೆಸಿದ್ರೆ 5-8 ಪ್ಯಾಕೆಟ್ ಒಂದ್ ಎಕರೆಗೆ ಉದುರು ಸರ್. ಈಗ ಮನೆ ಆಲ್ಮೋಸ್ಟ್ ನಂದು ಎಕರೆಗೆ 8 ಪ್ಯಾಕೆಟ್ ಉದ್ರಿ ಸರ್. 8 ಪ್ಯಾಕೆಟ್ ಅಂದ್ರೆ ಒಂದು ಪ್ಯಾಕೆಟ್ ಎಷ್ಟು ಕೆಜಿ ವರೆಗೆ ತೂಕ ಬರುತ್ತೆ? 70 ಕೆಜಿ. ಅಂದ್ರೆ 8 7 50, 5 ಕ್ವಿಂಟಲ್ 60 ಕೆಜಿ ತೂಕ ಬರುತ್ತೆ? ಹಾ ಬರುತ್ತೆ ಸರ್, ನನ್ನ ಮನೆ ಬಂದಿದ್ದು ಅಷ್ಟೇ. ಯಾವ ವರ್ಷನಾದ್ರೂ ತೊಗರಿಯಲ್ಲಿ ಲಾಸ್ ಆಗಿರೋದುಂಟ ಸರ್? ಇರೋದ್ರಾಗೆ ಹೇಳ್ಬೇಕಂದ್ರೆ ಕನ್ಕುಲ್ ಮಟ್ಟಕ್ಕೆ ಸ್ವಲ್ಪ ಇದೇ ವಾಸಿ ಅಂದ್ಕೊಂಡಂಗೆ ಆಗಿದೆ. ಇದೇನು ನನಗೇನು ಲಾಸ್ ಆಗಿಲ್ಲ, ಗಂಟಿನ ಮೇಲೆ ಬಂದಿದೆ ಹೊರತ್ನಾಗ ಹೆಂಗೆ ಗಂಟು ಬಿಟ್ಟೇನು ಹೋಗಿಲ್ಲ. ಇನ್ನು ಹೇಳ್ಬೇಕಂದ್ರೆ ನೀರಾವರಿ ಒಂದು ಸ್ವಲ್ಪ ಏಟು ಹೊಡಿತೈತೆ. ಔಷಧಿಗಳು ಈ ನೀರುಳ್ಳಿ ಐತಲ್ಲ, ಮೊನ್ನೆ ನಿಮ್ಗೆ ಹೇಳ್ದಂಗೆ ನನಗೆ 20-30 ಸಾವಿರ ಮೇಲೆ ಬಂತು. ಈ ವರ್ಷ ಇಲ್ಲ ನನಗೆ ತೊಗರಿಗೆ ಬಂತು. ಹಂಗೆ ಸರ್, ಈ ವರ್ಷ ತೊಗರಿ ಚೆನ್ನಾಗಿ ಇಳುವರಿ ಬಂತು? ಇಳುವರಿ ಬಂದಿದೆ ಸರ್. ಎಲ್ಲಿ ಮಾರಾಟ ಮಾಡ್ತೀರಾ ತೊಗರಿನ? ಸರ್ ಚಿತ್ರದುರ್ಗ, ಚಳ್ಳಕೆರೆ, ರಾಯಚೂರು. ಏನ್ ರೇಟ್ ಸಿಗ್ತಾ ಇದೆ ಸರ್? ಮೊನ್ನೆ ನೋಡಿ ಖರೀದಿ ಕೇಂದ್ರ ಮುಂಚೆಲೆ ಮಾಡಿಬಿಟ್ಟಿದ್ರೆ ನಮಗ್ ತೊಂದರೆ ಇರ್ತಿರ್ಲಿಲ್ಲ. ಅಲ್ಲಿ ರಾಯಚೂರು 6.5-7 ಹಿಂಗೆ ಇದಕ್ಕೆಲ್ಲ ಆಯ್ತು. ಹಂಗಾಗಿ ರೈತರು ಈಗ ಅವ್ರ ಇರ್ತಕ್ಕ ಸಾಲಗಳು ಮಾಡ್ಕೊಂಬಂದಿರ್ತಾರೆ. ಗೋರ್ಮೆಂಟ್ ನ ಬೆಳೆದ ಮೇಲೆ ರೈತರು ಕಾಯೋದ್ ಕಷ್ಟ. ಈಗ ಸಮಸ್ಯೆಗಳು ಇನ್ನು ಒಬ್ಬೊಬ್ರು ಒಂದೊಂದರ ಇರ್ತವೆ. ಈಗ ಬೆಳೆ ಬಿಡು ಒಂದು ವರ್ಷ ಬೆಳೆ ಆಗುತ್ತೆ ನಮ್ಮ ಸಾಲ ಮಾಡಿ ಹಾಕಿರ್ತಾನೆ, ಅವ್ರಿಗೆಲ್ಲ ಕಟ್ಟಬೇಕಲ್ಲ ಸರ್. ಹಂಗಾಗಿ ಯಾರು ಕಾಯಲ್ಲ. ಈಗ ಗೌರ್ಮೆಂಟ್ ಇದೇ ಖರೀದಿ ಕೇಂದ್ರ ಈ ತಿಂಗಳು ಮುಂಚೆಲ್ ಬಿಟ್ಟಿದ್ರೆ ಸರ್ ಎಷ್ಟು ಜನ ರೈತರು ಇದಾಗದ್ ಹೇಳ್ರಿ. ಹಾಗಾಗಿ ಎಲ್ಲ ಕೊಟ್ಬಿಟ್ರ ಅವಾಗ ಯಾರಿಲ್ಲ. ಅಂದ್ರೆ ಖರೀದಿ ಕೇಂದ್ರದಲ್ಲಿ ಏನ್ ರೇಟ್ ಕೊಡ್ತಾರೆ ಸರ್ಕಾರದಿಂದ? ಖರೀದಿ ಕೇಂದ್ರದಿಂದ ಫಿಕ್ಸ್ಡ್ ಮಾಡಿದ್ರಂತೆ 8,000 ಅಂತೆ. 8,000 ಅಂದ್ರೆ ಮುಂಚೆನೆ ಖರೀದಿ ಕೇಂದ್ರ ಓಪನ್ ಮಾಡಿದ್ರೆ ಸಾಕಷ್ಟು ಜನ ರೈತರಿಗೆ ಅನುಕೂಲ ಆಗುತ್ತೆ ಅಂತ. ಮೊನ್ನೆ ಅಲ್ಲಿದ್ದಾರೆ ನಾವು ರಾಯಚೂರಿಗೆ ಹಾಕೊಂಡು ಹೋಗಿದ್ವಿ ಅಂದ್ರೆ 6,000 ನಮಗೆ ಮಾಲ್ ಕೇಳ್ತಿದಾರೆ ಅಲ್ಲಿ, 6,200 ಅಷ್ಟೇ, ಯಾರು ಮೇಲೆ ಹಾಕೊಡ್ತಿಲ್ಲ. ಅದೇ ಖರೀದಿ ಕೇಂದ್ರ ಬಿಟ್ಟಿದ್ರೆ ಇನ್ನ ರೈತರಿಗೆ ಇಲ್ಲೇ 2,000 ಉಳಿಯೋದಲ್ಲ ಸರ್. ಈಗ ಇಲ್ಲಿದ್ದ ನೋಡ್ರಿ ತುಂಬಿದ್ದು ಲೋಡ್ ಮಾಡಿದ್ದು ಕೆಲ ಸೇರಿ 30 ರೂಪಾಯಿ ಬಾಗಿಟ್ಟು ಹಾಕೊಂಡು ಹೋಗನಿಗೆ ಅವನಿಗೆ 60 ರೂಪಾಯಿ. ಇವೆಲ್ಲ ಖರ್ಚು ಬಂದ ಒಂದ್ ಕ್ವಿಂಟಲ್ಗೆ 70-80 ರೂಪಾಯಿ ಖರ್ಚು ಬರುತ್ತೆ. ಅದೇ ಖರೀದಿ ಕೇಂದ್ರ ಇದೇ ತಿಂಗಳು ಮುಂಚೆ ಮಾಡಿದ್ರೆ ಎಷ್ಟು ಜನ ದುಡ್ಡು ಉಳಿಯೋದು ಹೇಳಿ. ರೈತರು ಮಾರ್ಕೊಂಡ್ ಬರ್ತೀವಿ ಅಂತ ಕಾಯ್ತಿದಾರೆ ಅಷ್ಟೇ, ಖರ್ಚು ಎಷ್ಟು ಬರುತ್ತೆ ಅಂತ ಕೇಳ್ತಿಲ್ಲ. ಬೆಳೆದ್ ಬಿಟ್ಟು ಈಗ ಮೊನ್ನೆ ಕೆಲವ್ರು ರೈತರೆಲ್ಲ ತಲೆ ಮೇಲೆ ಒತ್ತು ಮಾರಿದಂಗ ಆಯ್ತು ತೊಗರಿನ. ರೇಟ್ ಇಲ್ಲ ಆಗುತ್ತೆ ಅಂತ ಟಿಕೆಮಕ್ ಹೋದ್ರೆ ಉಳುಕಾಟ ಎಲ್ಲಾ ಬೆಳೆಗಿನ ಇದು ಒಂದ್ ಸ್ವಲ್ಪ ಸೂಕ್ಷ್ಮೆ ಹುಳ ಜಲ್ದಿ ಕಾಣಿಸ್ಕೊಂಬತ್ತಿ. ಈ ಬೆಳೆಗೆ ಬೇರೆ ಬೆಳೆ ಎಲ್ಲ ಏನ್ ತಡ್ಕೊಂಬತ್ತೆ ಶೇಂಗಾ ಸ್ಟಾಕ್ ಮಾಡ್ಬೋದು. ಹ್ಮ್, ಈ ಶೇಂಗಾ ಮಾಡ್ಬೋದು. ಶೇಂಗಾಕ್ ಏನಾಗಲ್ಲ. ನಾವೀಗ ನಾವು ಅದನ್ನು ನಾವ್ ಯಾವಾಗೂ ಬೀಜನ ನಾವು ನಾವೇ ಇಟ್ಕೊಂತಿದ್ವಾ ಅದ್ರದ್ದು ನೋಡ್ರಿ ಎಂದು ಏನು ಆರ್ಸ್ ಬರ್ತಿರ್ಲಿಲ್ಲ. ಇದು ಹಂಗ ಬರಲ್ಲ ಸರ್, ಒಂದು ವಾರದ ಮೇಲೆ ಒಂದು ದಿನ ಆದ್ರೆ ಲೇಟ್ ಆಗತ್ ನಿಲ್ಲಲ್ಲ ಮಾತ್ರ ಇದ್ದಿದ್ರೆ. ಹಂಗಾಗಿ ಹಿಂಗ ಇದು ಆಗುತ್ತೆ. ಖರೀದಿ ಕೇಂದ್ರ ಬಿಟ್ಟು ಮುಂಚೆಲೆ ತಿಂಗಳ ಮೇಲೆ ಬಿಟ್ಟಿದ್ರೆ ಎಷ್ಟು ಜನ ರೈತರು ಇದಾಗಾರೆ ಅನುಕೂಲ ಆಗೋದು. ಒಟ್ಟಾರೆಯಾಗಿ ನಾವು ಬೇರೆ ಶೇಂಗಾ ಬೇರೆ ಬೇರೆ ಬೆಳೆಗಳು ಬೆಳೆಸ್ಕೊಂಡ್ರೆ ಬೆದ್ ಜಮೀನಲ್ಲಿ ತೊಗರಿ ಬೆಳೆ ಲಾಭದಾಯಕ, ಮಳೆ ಚೆನ್ನಾಗಿ ಬಂದ್ರೆ ಅಂತ? ಹ್ಮ್, ಸರ್ 4 ಮಳೆ ಬಂದ್ರೆ ತೊಗರಿ ಆಗುತ್ತೆ ಸರ್, ಏನ್ ತೊಂದರೆ ಇಲ್ಲ. ಇದು ಇದೇನ್ ಅತಿ ಹೆಚ್ಚು ಮಳೆ ಕೇಳಲ್ಲ. ಈಗ ಬಿತ್ತನೆ ಮಾಡ್ಬೇಕಾದ್ರೆ ಒಂದು ಬಂದ್ರೆ ಸಾಕು, ತಿರ್ಗ ಒಂದ್ ತೆಳ್ಳಗ್ ಎಡೆ ಕುಂಟೆ ಹೊಡಿತು ಅಂತ ಹೇಳಿದ್ವಾ. ಎಡೆ ಕುಂಟೆ ಹೊಡೆದು ಒಂದ್ ಲೆಕ್ಕಕ್ಕೆ ಒಂದ್ವಾರ ತಿಂಗಳು ಬಂದ್ರೆ ಅವಾಗ ಒಂದ್ ಮಳೆ ಬಂದ್ರೆ ಸಾಕು ಸರ್. ಅಷ್ಟೊತ್ತಿಗೆ ನೆಕ್ಸ್ಟ್ ಅವ್ಳು ಹೂವಿಗೆ ಬಂದ್ಬಿಡುತ್ತೆ. ಅವಾಗ ಒಂದು ಕರೆಕ್ಟ್ ಆಗಿ ಕಾಯಿ ಬಿಡ್ಬೇಕಾದ್ರೆ ಒಂದ್ ಮಳೆ ಬಂದ್ರೆ ಸರ್ ಬೆಳೆ ಆಯ್ತು, ಏನ್ ತೊಂದ್ರೆ ಇಲ್ಲ. ಮೇನ್ ಸರ್ ಮುಂಗಾರಿಯಲ್ಲಿ ನೆಲ ನೆನಿಬೇಕು. ಭೂಮಿ ತಾಯಿ ನೆಂದ್ರೆ ಈಗ ನಮ್ ಕಡೆ ಏನಂತಾರಂದ್ರೆ ಮುಂಗಾರಿ ಮಳೆನ ತಾಯಿ ಮಳೆ ಅಂತಾರೆ, ತಾಯಿ ಮಳೆ ಅಂತಾರೆ. ಅದು ತಾಯಿ ಇದ್ದಂಗೆ ಅದ್ ನೆಂದೋದ್ರೆ ಮುಂದೆ ತಂದಿಗೆ ತೊಂದಿರಲ್ಲ ಹಿಂಗಾರಿ ಮಳೆಗೆ. ಅದನ್ನ ಹಿಂಗಂತಾರೆ ಸರ್ ನಮ್ ಕಡೆನು, ಅದು ಸತ್ಯ ಅದು. ಈಗ ಪ್ರತಿ ವರ್ಷ ಒಂದೇ ತರ ಈ ತೊಗರಿ ಬೆಳೆ ಬೆಳಿಬಾರ್ದು, ಬೆಳೆ ಪರಿವರ್ತನೆ ಮಾಡ್ಬೇಕು, ಕೂಳೆ ಬದಲು ಮಾಡ್ಬೇಕು, ಹಂಗಾರಿ ಇಳುವರಿ ಬರುತ್ತೆ ಅಂತ. ನೀವು ಪ್ರತಿ ವರ್ಷ ಈಗ ತೊಗರಿ 4-5 ವರ್ಷದಿಂದ ಬೆಳಿತಾ ಇದ್ರಲ್ಲ, ಈ ಬೆಳೆ ಪರಿವರ್ತನೆ ಮಾಡ್ಬೇಕಂತ ಏನ್ ಅನ್ನಿಸ್ಲಿಲ್ಲ? ಬೆಳೆ ಪರಿವರ್ತನೆ ಮಾಡಕ್ ಸರ್ ನಾನು ಹೇಳ್ತಿದ್ದೀನಲ್ಲ, ಎರಡು ಬಾಳೆನ್ ಮಡಿಕೆ ಹೊಡಿತಿದ್ದೀನಿ ನಾನು, ವರ್ಷನೂ ತಿರುವ ಹಾಕ್ತಿದ್ದೀನಿ ನಾನು. ವರ್ಷ ತಿರುವ ಹಾಕಿದಾಗ ನೆಲ ಚೇಂಜ್ ಆಗ್ತಿದೆ. ಈಗ ಮಾಮೂಲು ಈಗ ಈ ವರ್ಷ ತೊಗರಿ ಬೆಳೀತಾ ಅಣ್ಣ, ಕಲ್ಟಿವೇಟರ್ ಹೊಡೆದ್ರೆ ಕೆಲಸ ಮಾಡಲ್ಲ ಅದು. ತೊಗರಿ ಬೆಳೆಗೆ ದೊಡ್ಡ ಬೇಸಾಯ ಆದರೆ ಮಾತ್ರ, ಯಾಕಂದ್ರೆ ತಾಯಿ ಬೇರೆ ಅದ್ರದ್ದು ದೊಡ್ಡದು, ಅದು ಬಿಗಿ ಬರ್ಬೇಕಂದ್ರೆ ನೆಲ ಸೊಡ್ಲು ಬಿಟ್ಕೋಬೇಕು ನಾವು. ನೆಲ ಒಳಗೆ ಹೋಗಕ್ ಸೊಡ್ಲು ಇದ್ರೆ ತಾನೇ ಮೇಲೆ ಕಿತ್ಕೊಬೋದು. ಹಂಗಾಗಿ ಎರಡು ಬಾಳಿನ ಮಳಿಗೆ ಹೊಡೆದು ಚೆನ್ನಾಗಿ ನೆಲ ಹರಿಕೊಂಡು ನೀರಿಡಿದ್ರೆ ಬರುತ್ತೆ ಸರ್, ಏನು ತೊಂದರೆ ಇಲ್ಲ. ಈಗ ನಾನು ಸರ್ ನಾನು ಹೇಳ್ತಿದ್ದೀನಲ್ಲ, 7-8 ವರ್ಷ ಇದ್ದ ನಾನು 10 ಎಕರೆಗೆ ನಾನು ಬೆಳಿತಿದ್ದೀನಿ, ನಾನು ಬೇರೆ ಜಮೀನಕ್ಕೇನು ಹೋಗ್ತಿಲ್ಲ, ನನ್ನ ಜಮೀನೇ ನಾನು ಮಾಡ್ತಿದ್ದೀನಿ, ಬರ್ತಿದೆಯಲ್ಲ ಬೆಳೆ. ಟೈಮ್ ಟೈಮಿಗೆ ಮಳೆ ಬಂದರೆ ಬೆಳೆದೇನು ತೊಂದರೆ ಇಲ್ಲ ಸರ್. ಯಾವ ನೆಲ ಯಾವ ಕುಳೆ ಬರಲ್ಲ, ಕುಳೆ ಪ್ರಶ್ನೆ ಬರಲ್ಲ. ನೆಲ ಹಾರಬೇಕಂದ್ರೆ ಸುಮ್ಮನೆ ಒಂದಿನ ಒಂದ್ ವರ್ಷ ಬೀಳ್ಬಿಡ್ಬೇಕಾಗುತ್ತೆ. ಮುಂದಿನ ಬೇರೆ ಏನೇನು ಬೆಳೆಗಳನ್ನ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ನೋಡ್ಬೇಕು ಸರ್. ಸದ್ಯದಲ್ಲಿ ಈಗ ಇದು ನನಗೇನು ತೊಂದರೆ ಮಾಡಿಲ್ಲ. ತೊಗರಿ ಬೆಳೆ ಚೆನ್ನಾಗಿ ಈ ವರ್ಷ ನೋಡಿ, ಹೋದ ವರ್ಷ ಒಂದು ಲೆಕ್ಕಕ್ಕಾಯಿತು, ಈ ವರ್ಷ ಇನ್ನೂ ಚೆನ್ನಾಗಾಗಿದೆ. ನೋಡೋಣ ಸರ್, ಕಷ್ಟ ಮಾಡೋ ಕಾಯ್ಕೆ ಮಾಡ್ತಿದ್ವಿ, ನೋಡ್ಬೇಕು ಭಗವಂತ ಹೆಂಗಿದಾನ. ಭೂಮಿ ತಾಯಿ ಹೆಂಗೆ ಕೈ ಬಿಡಲ್ಲ, ಬಂಜಲ್ಲ ಮತ್ ಮಾಡ್ತಿದ್ದೀನಿ. ಭೂಮಿ ತಾಯಿ ನನ್ನ ಕೈ ಹಿಡಿದಳೆ, ನಾನು ಮಾಡ್ತೀನಿ ಸರ್. ಇವತ್ತು ಕೃಷಿ ಮಾಡೋದು ಮಾತ್ರ ಯಾವತ್ತೂ ಅದು ಬೇಜಾರು ಪಟ್ಕೊಂಡು ಮಾಡೋ ಬದುಕಲ್ಲ ಅದು ಸರಿ. ನಾ ಯಾವತ್ತೂ ಮಾಡಿದ್ರೆ ಇದೇ ಇದೆ, ಆದ್ರೆ ಭೂಮಿ ತಾಯಿ ಕೈ ಬಿಡಲ್ಲ. ಈಗ ನನಗೆ ನಾನು ನೀರುಳಿಯಾಗಿ ಲಾಸ್ ಆಯಿತು ಅಂತ ಹೇಳಿದೆ ಅಷ್ಟೇ. ನನಗೆ ಓಟ್ ನಾನು ಊರು ಬಿಡೋ ಪೊಸಿಷನ್ ಬರಲ್ಲ, ನನಗೆ ತೊಗರಿ ಉಳಿಸಿಕೊಡ್ತು. ಅಲ್ಲಿ ಹೋಗಿದ್ದು ಇಲ್ಲಿ ಬಂದು ನನಗೆ ಅಷ್ಟೇ. ಒಂದ್ರ ಹೋದ್ರೆ ಒಂದು ಒಂದು ಎಲ್ಲಾದರೂ ಬರುತ್ತೆ. ಇವತ್ತು ನಾವು ಮಾಡೋ ಬಿಸಿನೆಸ್ ಉಳಿಯಲ್ಲ ಸರ್, ಉಳಿತಾತ? ಏ ಅವ್ನಿಗೆ 50,000 ಕೊಟ್ಟಿದ್ದೆ ಕಣ, ಅವ್ನು ಎತ್ತಾಕ ಹೋದ ಅಂತಾರೆ. ಭೂಮಿ ತಾಯಿ ಹಂಗಲ್ಲ. ಇವತ್ತು ಸರ್ ನೀವು ಗೊಬ್ಬರ ಹಾಕಿ, ಈಗ ಮೊದ್ಲು ಹೇಳ್ತಾರೆ ಅನ್ನ ಹಾಕಿದ್ದು ಮನೆ ಗೊಬ್ಬರ ಹಾಕಿದ್ದಲ್ಲ ಯಾವತ್ತು ಕೈ ಬಿಡಲ್ಲ ಅಂತ. ಸತ್ಯ ಸರ್ ಅದು. ಭೂಮಿ ತಾಯಿಗೆ ಮಣ್ಣೊಳ ಹಾಕಿದ್ರೆ ಎಲ್ಲಿ ಹೋಗಲ್ಲ ಅದು. ಇವತ್ತು ಭೂಮಿನೇರ ಕತ್ಕೊಂಡು ಹೋಗಕ್ ಬರ್ತೇನೆ ಸರ್, ದುಡ್ಡು ಇದ್ರೆ ಅಂತ ಕತ್ಕೊಂಡು ಹೋಗ್ತೀನಿ. ಹಂಗಾಗಿ ನನಗೆ ಕೃಷಿ ಇದು ಮಾಡೋದು ಒಳ್ಳೆ, ನನಗೆ ಸಮಾಧಾನ ಮನಸ್ಸಿಗೆ ನೆಮ್ಮದಿ ಐತೆ ಸರ್. ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು ಮಾಡಬೇಕು ಅಂತ ಹೇಳ್ತಾರೆ ರೈತನ ಕೈ ಹಿಡಬೇಕಂದ್ರೆ, ಏನಾದರೂ ಉಪಕಸಬುಗಳು ಅಳವಡಿಸ್ಕೊಂಡಿದ್ರೆ ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ತರ? ಸರ್ ನಾನು ಪಟ್ಲಿ ಮರಿ ಸಾಕಿದ್ದೀನಿ. ಪಟ್ಲಿ ಮರಿ ನನಗೆ ಯಾಕೆ ಸಾಕಿದ್ದೀನಿ ಅಂದರೆ, ಔಷಧಿ ಹೊಡೆಯೋ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿರಲ್ಲ. ಅಲ್ಲಿ ಇವಾಗ ಗೌರ್ಮೆಂಟ್ ನಮ್ಗೇನು ಉದ್ರೇ ಕೊಡೋದಿಲ್ಲ, ಹಂಗಾಗಿ ನಾವು ಅಲ್ಲಿ ಅಮೌಂಟ್ ಕಟ್ಟಲೇಬೇಕಾ. ಇವಾಗ ನಮಗಿನ್ನು 4-5 ತಿಂಗಳು ಟೈಮ್ ಐತೆ. ಚೆನ್ನಾಗಿ ಪಟ್ಲಿ ಮರಿ ಸಾಕಿದಾಗ ನಾವು ಆ ಟೈಮಿಗೆ ಮಾರ್ಕೊಂಡಾಗ ಬೀಜ ಗೊಬ್ಬರಕ್ಕೂ ಔಷಧಿಗೂ ಮತ್ತೊಂದಕ್ಕೂ ನಮ್ಗೊಂದು ಉಪಯೋಗ ಬರುತ್ತೆ. ಅದರಿಂದ ನಮ್ಗೆ ಒಳ್ಳೆ ಅನುಕೂಲ ಐತೆ. ನನಗೊಂದು ಮೆಕ್ಕೆಜೋಳ ಮಿಷಿನ್ ಐತೆ, ಒಂದು ರಾಗಿ ಮಿಷಿನ್ ಐತೆ, ಹೊಡ್ಕೊಂಡು ಹೆಂಗೆ ಮೇಂಟೆನೆನ್ಸ್ ನಡೀತದೆ, ಏನು ತೊಂದರೆ ಇಲ್ಲ, ಜೀವನಕ್ಕೆ ತೊಂದರೆ ಇಲ್ಲ. ಒಟ್ಟು ನಾನು ಎಲ್ಲಿ ಹೋದ್ರೂ ರೈತರ ಬದುಕೇ ಮಾರೋದು. ನಾನು ಎಲ್ಲಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಈಗ ಮಸ್ತಾಗಿ ನಮ್ಮ ಅಪ್ಪಾಜಿಯವ್ರು ಹೇಳಿದರು ಅಲ್ಲೋಗು ಇಲ್ಲೋಗು ಆ ಕೆಲಸ ಮಾಡೋದು, ಯಾಕೆ ಸರ್ ಒಬ್ರು ಕೈಗೊಳಕ್ಕೆ ಹೋಗಿ ಕೆಲಸ ಮಾಡೋದು? ನಮ್ದೇ ಸ್ವಂತ ಜಮೀನು ಐತೆ, ನಾವೇ ಕಷ್ಟ ಬಿದ್ದು ಮಾಡಿದ್ರೆ ಇವತ್ತಲ್ಲ ನಾಳೆ ಕೊಡ್ಬೋದು. ಇವತ್ತಿದ್ದು ನನ್ನ ಬದುಕು, ಹೇಯ್ ನನಗೆ ರೋಸಿಗೆ ಆಯ್ತು ಬೆಳತ್ಲಾಗ ನಾಳೆ ಮಾಡೋಣ ಅಂದ್ರೆ ಮಾಡ್ಬೋದು. ಅಲ್ಲೋಗಿ ಹೇಯ್ ಮಾಡಲ್ಲ ಅಂದ್ರೆ ಮಾಡ್ಬೇಕು, ಅದು ಯಾರಿಗೆ ಬೇಕು ಸರ್ ಅದುಡಿಮೆ? ಇವತ್ತು ನನ್ನ ಜಮೀನ ಒಂದು ಗಂಟೆ ಕೂತ್ಕೊಂಡ್ರೆ ನಾನು ಕೇಳಾರಿರಲ್ಲ. ಹಂಗಾಗಿ ನನಗೆ ಯಾಕೆ ಅದು ಬೇರೆ ಕಡೆ ಹೋಗೋದು ಇಂಟ್ರೆಸ್ಟ್ ಆಗಲಿಲ್ಲ. ಹಂಗಾಗಿ ನಾನು ಕೃಷಿ ಇದು ಮಾಡಿಕೊಂಡೆ ಇಲ್ಲೇ ಇದ್ದೀನಿ ಸರ್, ನಾನು ಎಲ್ಲಿ ಹೋಗಿಲ್ಲ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ? ನಮ್ಮ ಮನೆಯಲ್ಲಿ ಸರ್ ಎಲ್ಲರೂ ಮಾಡ್ತಾರೆ, ಯಾರೂ ಸೋಮಾರಿತನ ಇಲ್ಲ. ನಮ್ಮ ಮನೆಯಲ್ಲಿ ಒಕ್ಕಲ್ತನ ಅಂದರೆ ಎಲ್ಲರಿಗೂ ಒಂದೇ ಮನಸೆ. ಹೇ ಇವತ್ತು ಹೊಲ ಬಿತ್ತಬೇಕಂದ್ರೆ ಎಲ್ಲರೂ ಮೃತುವಜ್ಜೆಗೆ ಹೋಗಿಬಿಟ್ಟು, ಅಲ್ಲಿ ನಮ್ಮ ಹೊಲದಲ್ಲಿ ಜಮ್ಮಿ ಮರ ಇದೆ, ಸೊ ಯಾವಾಗಲಿದ್ದನು ನಮ್ಮ ಇದರಲ್ಲಿ ಅದಕ್ಕೆ ಒಳ್ಳೆ ಸ್ಥಾನ ಐತೆ. ಹಂಗಾಗ್ಬಿಟ್ಟು ಅಲ್ಲಿ ಹೋಗಿ ಮೊಸರನ್ನ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಜಮೀನ ಬಿತ್ತನೆ ಮಾಡ್ತೀವಿ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕಲ್ಲ ಸಂತೋಷ ನೆಮ್ಮದಿ ತಂದ್ಕೊಡಿ? ನೆಮ್ಮದಿ ಐತಿ ಸರ್, ನೆಮ್ಮದಿದೆ, ಏನು ತೊಂದರೆ. ಇವತ್ತು ನಾವು ಒಬ್ರು ಕೈ ಕೆಳಗೆ ಹೋಗಿದ್ದಾಗ ಅದಕ್ಕಿನ್ನ ಇವತ್ತು ನನ್ನ ಜಮೀನಲ್ಲಿ ನಾನು ಮಾಡ್ತಾ ಇದ್ನಲ್ಲ ಅನ್ನೋದು ಒಂದು ತೃಪ್ತಿ ಇದೆ ಜಮೀನು. ತಿರುಮಲೇಶ್ವರ, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ನನ್ನ ನಂಬರಿಗೆ ಫೋನ್ ಮಾಡ್ಬೋದು ಸರ್. ನಿಮ್ಮ ನಂಬರ್ ಹೇಳ್ರಿ. 9880-3553. ಸರ್ ಯಾವಾಗನ ಆಗಲಿ ಅವ್ರಿಗೇನು ಬೇಕೋ ನಾನು, ಈಗ ಸರ್ ಒಬ್ರು ಮಾಡ್ತಾರೆ ಅಂದ್ರೆ ನಾನು ಹೆಲ್ಪ್ ನೇಚರ್ ಮಾಡ್ತೀನಿ ಸರ್, ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಅವ್ರಿಗೇನು ಬೇಕೋ ನನ್ನ ಮಾಹಿತಿ ನಾನು ಕೊಡ್ತೀನಿ, ನನ್ನ ನಂಬರ್ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ. ರೈತ ಬಾಂಧವರೇ, ತಿರುಮಲೇಶ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9880-5555-153. ಬಹಳ ಸಂತೋಷ ತಿರುಮಲೇಶ್ ಅವರ, ಇದುವರೆಗೂ ನಿಮ್ಮ ಈ ತೊಗರಿ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ತೊಗರಿ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ಕೃಷಿಕ ತಿರುಮಲೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರೇ,

ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ದೊಡೆಯ ಮಲ್ಲೈನ ದಯ ಇರೆ ಭಯವಿಲ್ಲ ಮಲ್ಲೈನ ದಯ ಇರೆ ಭಯವಿಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ದೊಡೆಯ ಮಲ್ಲೈನ ದಯ ಇರೆ ಭಯವಿಲ್ಲ ಮಲ್ಲೈನ ದಯ ಇರೆ ಭಯವಿಲ್ಲ ಓ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣ ಕುದುರೆ ಏರಿಕೊಂಡು ಬಿಲ್ಲು ಬಾಣ ಓಡಿಕೊಂಡು ಕುದುರೆ ಏರಿಕೊಂಡು ಬಿಲ್ಲು ಬಾಣ ಓಡಿಕೊಂಡು ಪುಲಿಪೇಟೆ ಗೊರಟ ನಮ್ಮ ಬಾಣ ಶೋರ ಪುಲಿಪೇಟೆ ಗೊರಟ ನಮ್ಮ ಬಾಣ ಶೋರ ಮೊಜೋಗರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಓ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣ ಗೆಜ್ಜೆ ಬಿಟ್ಟು ಬಾರೆ ಚಂದಗಾತಿ ಚಾಮುಂಡಿ ಮುತ್ತಿನ ಗೆಜ್ಜೆ ಬಿಟ್ಟು ಬಾರೆ ಚಂದಗಾತಿ ಚಾಮುಂಡಿ ಸಿಹಿಯಾದ ಜಾಜಿ ಮೊಗ್ಗು ಹರಳಾವೇ ಸಿಹಿಯಾದ ಜಾಜಿ ಮೊಗ್ಗು ಹರಳಾವೇ ಚಾಮುಂಡಿ ಮುತ್ತಂತ ಪರಿಷೆ ಮೆರೆದಾವೆ ನಿನ್ನ ಮುತ್ತಂತ ಪರಿಷೆ ಮೆರೆದಾವೆ ಓ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣ ಸಾಗರದೋರ ಕೆಂಡದಂತೆ ರಾಮ ಬಿಟ್ಟ ಬಾಣದಂತೆ ಸಾಗರದೋರ ಕೆಂಡದಂತೆ ರಾಮ ಬಿಟ್ಟ ಬಾಣದಂತೆ ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೊಜೊಗಾರ ಹನುಮಪ್ಪ ಸ್ವಾಮಿ ಗೆಣೆಕಾರ ಹನುಮಪ್ಪ ಸ್ವಾಮಿ ಗೆಣೆಕಾರ ಓ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜಕ್ಕನ ಕಣ್ಣ ಗೆಜ್ಜೆ ಘಳಿರೆಂದು ಮುತ್ತಿನ ಕಡಗ ಝೈಣಿರೆಂದು ಕಾಲಿನ ಗೆಜ್ಜೆ ಘಳಿರೆಂದು ಮುತ್ತಿನ ಕಡಗ ಝೈಣಿರೆಂದು ಕಂದಾದ ಗಮಲು ಕಮ್ಮೆಂದು ಕಂದಾದ ಗಮಲು